ಪರಮಾತ್ಮನ ಸೇವೆ ಮಾಡಬೇಕಾದ್ರೆ ವಿಧಿ ನಿಷೇಧ ಇದ್ಯಾವುದನ್ನು ಪರಿಗಣನೆ ಮಾಡುವ ಅಗತ್ಯ ಇಲ್ಲ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಉದಯ ವ್ಯಾಪಿನಿ ದರ್ಶ ಪೂರ್ಣಿಮ ಅಧಿಕ ಯಾಮವು ಶ್ರವಣ ಅಭಿಜಿತು ಸದನ ಐದಿರೆ ಮಾಳ್ಪ ತೆರದಂದದಲ್ಲಿ ಹರಿ ಸೇವೆ ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರುವ ನಿತ್ಯದಲ್ಲಿ ತನ್ನಯ ಸದನದೊಳಗಿಂಬಿಟ್ಟು ಸಲಹುವ ಭಕ್ತ ವತ್ಸಲನು. ವಿಧಿ ನಿಷೇಧಗಳೇನು ನೋಡದೆ ಹರಿ ಸೇವೆ ವಿಧಿಸಿತುರು, ವಿಧಿ ನಿಷೇಧಗಳನ್ನು ನೋಡದೆ ಪರಮಾತ್ಮನ ಸೇವೆಯನ್ನು ಸದಾಕಾಲ ಮಾಡು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಉದಯ ವ್ಯಾಪಿನಿ ದರ್ಶ ಪೌರ್ಣಿಮ ಅಧಿಕ ಯಾಮವು ಶ್ರವಣ ಅಭಿಜಿತು ಸದನ ಐದಿರೆ ಮಾಳ್ಪ ತೆರದಂದ ದಲಿ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಅಶ್ವಮೇಧಿಕ ಪರ್ವ ವೈಷ್ಣವ ಧರ್ಮ ಪರ್ವದಲ್ಲಿ ಮಹಾಭಾರತದಲ್ಲಿ ತಿಳಿಸ್ತಾರೆ. ಪರ್ವದ್ವಯಂಚ ದ್ವಾದಶೌ ಶ್ರವಣಂಚ ನರಾಧಿಪ ತತ್ ಪಂಚಮೀತಿ ವಿಖ್ಯಾತಂ ಮತ್ ಪ್ರಿಯಾಚ ವಿಶೇಷತಃ. ದರ್ಶ ಮತ್ತು ಹುಣ್ಣಿಮೆ ಈ ಎರಡು ಪರ್ವದ್ವಯಗಳು ಅಂದರೆ ಪರ್ವ ಕಾಲಗಳೆರಡೇನಿದೆ, ಶುದ್ಧ ಏಕಾದಶಿಗಳೆರಡು ಮತ್ತು ಶ್ರವಣ ನಕ್ಷತ್ರ, ಈ ಐದು ವಿಷ್ಣುವಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಉಪವಾಸ ಮಾಡುವಂತಹ ದಿನಗಳು. ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಈ ಮಾತನ್ನು ಮಹಾಭಾರತದಲ್ಲಿ ಹೇಳ್ತಾನೆ. ಏಕಾದಶ್ಯಾವ ಮಾ ಪೂರ್ಣೇ ಶ್ರವಣಂ ಚೇತಿ ಪಂಚಕಂ ವಿಷ್ಣು ಪಂಚಕಮಿತ್ಯುಕ್ತಂ ವ್ರತಿ ತತ್ರೋಪವಾಸಯೇತ್. ವಿಷ್ಣು ಪಂಚಕ ಅನ್ನೋ ಒಂದು ವ್ರತ, ಅದು ತಿಂಗಳಿಗೆ ಅಥವಾ ಮಾಸಕ್ಕೆ ಐದು ಉಪವಾಸ. ಆ ಯಾವ್ಯಾವ ಐದು ದಿನಗಳು ಅಂದರೆ ಎರಡು ಏಕಾದಶಿಗಳು, ಶುಕ್ಲಪಕ್ಷ ಏಕಾದಶಿ ಮತ್ತು ಕೃಷ್ಣಪಕ್ಷ ಏಕಾದಶಿ, ಒಂದು ತಿಂಗಳಲ್ಲಿ ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ ಮತ್ತು ಶ್ರವಣ ನಕ್ಷತ್ರ ಇರುವ ದಿನ. ಈ ಐದು ದಿನಗಳು ಉಪವಾಸ ವಿಷ್ಣು ಪಂಚಕ ವ್ರತಸ್ಥನಾದವರಿಗೆ. ಈ ಏಕಾದಶಿ ಉಪವಾಸದ ವಿಷಯದಲ್ಲಿ ದಶಮಿ ವೇದ ಅಂದರೆ ಅರುಣೋದಯದಲ್ಲಿ ಇದ್ದರೆ ಮೊದಲನೇ ದಿನ ಏಕಾದಶಿ ಆಚರಣೆಯನ್ನು ಮಾಡಬೇಕು. ಇನ್ನು ಉಳಿದ ಮೂರು ಉಪವಾಸಗಳಿಗೆ ನಿಯಮ ಹೇಳ್ತಾರೆ. ಉದಯ ವ್ಯಾಪಿನಿ ದರ್ಶ ಪೌರ್ಣಿಮಾ, ಸೂರ್ಯೋದಯ ವ್ಯಾಪಿನಿ ಅಮಾವಾಸ್ಯ ದಿನ ದರ್ಶ ಅಂತ ಏಳು ವರ್ಗಳಿಗೆ. ಒಂದು ಯಾಮದ ತನಕ ವ್ಯಾಪಿಯಾಗಿರ್ತಕ್ಕಂಥ ಹುಣ್ಣಿಮೆ, ಮಧ್ಯಾಹ್ನ ವ್ಯಾಪಿನಿ ಶ್ರವಣ, ಇದನ್ನು ಆಚರಣೆಯನ್ನು ಮಾಡಬೇಕು ಅಂತ. ಅಭಿಜಿನ್ ಮುಹೂರ್ತದಲ್ಲಿ ಶ್ರವಣ ನಕ್ಷತ್ರ ಇರಬೇಕು. ಈ ನಿಯಮ ವಿಧಿ ತಕ್ಕಂತೆ ಶ್ರವಣ ಉಪವಾಸದ ಆಚರಣೆ ಅಂತ. ಹೀಗೆ ಎರಡು ಏಕಾದಶಿಗಳು, ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ, ಆಮೇಲೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಸೇರಿ ಎರಡು, ಶ್ರವಣ ಒಂದು, ಒಟ್ಟು ಐದು ಉಪವಾಸದ ದಿನಗಳು ವಿಷ್ಣುವಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥ ದಿನಗಳು. ಅವುಗಳಲ್ಲಿ ಉಪವಾಸ ವ್ರತಗಳನ್ನು ಮಾಡಬೇಕು ಅಂತ ವರಾಹ ಪುರಾಣದಲ್ಲಿ ವರಾಹರೂಪಿ ಪರಮಾತ್ಮ ಅದನ್ನು ತಿಳಿಸ್ತಾನೆ. ದ್ವಾದಶ್ಯಾಮೇವ ವಾ ಕುರ್ಯಾತ್ ಉಪವಾಸಂ ಅಶಕ್ನುವನ್ ತೇನಾಹಂ ಪರಮಾಂ ಪ್ರೀತಿಂ ಯಾಸ್ಯಾಮಿ ನರಪುಂಗವ. ಏಕಾದಶಿ ಆದರೂ ಕೂಡ ಅಶಕ್ತ ಉಪವಾಸ ಮಾಡಲೇಬೇಕು, ಅದರಿಂದ ನನಗೆ ಬಹಳ ಸಂತೋಷ ಆಗತ್ತೆ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ. ಅಶೌಚದಲ್ಲೂ ಏಕಾದಶಿ ವ್ರತವನ್ನು ಬಿಡಬಾರದು. ಸೂತಕೆ ಮೃತಕೆ ಚೈವ ನ ತ್ಯಜೆ ದ್ವಾದಶಿ ವ್ರತಂ ಅಂತ ವಿಷ್ಣು ರಹಸ್ಯದಲ್ಲಿ. ವಿಷ್ಣು ಪಂಚಕವನ್ನು ಕೂಡ ಸ್ಪರ್ಶ ದೋಷಾದಿ ನಿಮಿತ್ತವಾಗಿ ಲೋಪವನ್ನು ಮಾಡಬಾರ್ದು. ಮಾಡಿದ್ರೆ ಮುಂದೆ ಮುಂದಿನ ವರ್ಷದಲ್ಲಿ ಮಾಡಿ ವ್ರತವನ್ನು ಪೂರ್ಣ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಪಂಚಾಂಗದಲ್ಲಿ ನಾವು ತಪ್ಪಾಗಿ ನೋಡಿಕೊಂಡು ಏನೋ ವ್ಯತ್ಯಾಸ ಮಾಡಿಕೊಂಡು ಉಪವಾಸ ಲೋಪ ಆಗಿದ್ದರೆ ಅಥವಾ ರೋಗಾದಿಗಳಿಂದ ಉಪವಾಸ ಮಾಡಲಿಕ್ಕೆ ಆಗದೇ ಇದ್ದರೆ ಮಾರನೇ ವರ್ಷ ಅದನ್ನು ಮುಂದಿನ ವರ್ಷ ಪೂರ್ತಿ ಮಾಡಿ ವ್ರತವನ್ನು ಕೃಷ್ಣಾರ್ಪಣೆ ಹೇಳಲಿಕ್ಕೆ ಅವಕಾಶ ಇದೆ. ಪ್ರಮಾದಾದ್ ವ್ಯಾಧಿನಾವಾಪಿ, ನಮ್ಮ ಪ್ರಮಾದದಿಂದಾಗಲಿ ಅಥವಾ ವ್ಯಾಧಿನಾವಾಪಿ ವ್ಯಾಧಿಗಳಿಂದಾಗಲಿ ಲೋಪಶ್ಚೇತ್ ಪರ್ವರುಕ್ಷಯೋ, ಏನಾದರೂ ಲೋಪಗಳಾಗಿದ್ದರೆ ತದಾ ಕುರಿಯ ಪರೆಯ ವರ್ಷೇ, ಆಗ ಮುಂದಿನ ವರ್ಷ ಅದನ್ನು ಮಾಡಿ ಲುಪ್ತಾನ ಉಪವಾಸ ನಮ್ಮಂತ. ಹೀಗಾಗಿ ಸ್ಪರ್ಶದೋಷಾದಿ ದೋಷಗಳಿಂದ ಮಡಿ ಮೈಲಿಗೆ ವಿಧಿ ನಿಷೇಧಗಳಿಗೆ ಹೆದರಿ ಉಪವಾಸ ವ್ರತವನ್ನು ಲೋಪ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಪಂಚಾಂಗದಲ್ಲಿ ನಾವು ಗಮನಿಸೋಕ್ಕೆ ತಪ್ಪು ಮಾಡಿಕೊಂಡಿದ್ದರೆ ಅಥವಾ ಪಂಚಾಂಗದಲ್ಲೇ ಕಾರಣಾಂತರದಿಂದ ಮುದ್ರಾ ರಾಕ್ಷಸರ ಹಾವಳಿ ಅಂತ ತಪ್ಪಾಗಿದ್ದರೆ ಅಥವಾ ರೋಗಾದಿ ಉಪದ್ರವದಿಂದ ಉಪವಾಸವನ್ನು ಸಕಾಲದಲ್ಲಿ ವಿಷ್ಣು ಪಂಚಕ ವ್ರತದ ಸಂಬಂಧಪಟ್ಟಂತೆ ಮಾಡಲಿಕ್ಕೆ ಆಗದೇ ಇದ್ದರೆ ಮುಂದಿನ ವರ್ಷ ಅದನ್ನು ಮಾಡಿ ಮತ್ತೆ ಕೃಷ್ಣಾರ್ಪಣೆ ಹೇಳಬೇಕು ಅಂತ. ಈ ವಿಷ್ಣು ಪಂಚಕ ಉಪವಾಸಗಳನ್ನು ವಿಧಿ ನಿಷೇಧ ಏನು ನೋಡದೆ ಹೇಗೆ ಆಚರಣೆ ಮಾಡ್ತೀರೋ ಅದೇ ರೀತಿಯಾಗಿ ಹರಿಸ್ಮರಣೆ ಮೊದಲಾಗಿರ್ತಕ್ಕಂಥ ಭಗವಂತನ ಸೇವೆಯನ್ನು ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರು ನಿತ್ಯದಲ್ಲಿ. ಆ ರೀತಿಯಾಗಿ ನಿತ್ಯದಲ್ಲೂ ಕೂಡ ಭಗವಂತನ ಸ್ಮರಣೆ ಆದಿಗಳನ್ನು ಮಾಡಲೇಬೇಕು. ಅನ್ಯ ದೇವತೆಗಳ ನಾಮಸ್ಮರಣೆ, ವ್ರತ, ಉಪವಾಸ ಆದಿಗಳಿಗೆ ವಿಧಿ ನಿಷೇಧವನ್ನು ನೋಡಲೇಬೇಕು. ಈ ವಿಷ್ಣು ವ್ರತ, ಸ್ಮರಣ, ಉಪವಾಸ ಅವುಗಳಿಗೆ ನೋಡೋದು ಬೇಡ ಅಂತ ವಿಷ್ಣು ರಹಸ್ಯ ಅದನ್ನು ಸ್ಪಷ್ಟವಾಗಿ ಹೇಳತ್ತೆ. ದೇವತಾ ಋಷಿನಾಮಾನಿ ನಾಶುಚಿಹಿ ಹರಿಕೀರ್ತಯೇತ್, ವಿಷ್ಣೋರ್ ದಿವ್ಯಾನಿ ನಾಮಾನಿ ಸರ್ವದಾ ಪರಿಕೀರ್ತಯೇತ್. ವರಾಹ ಪುರಾಣದಲ್ಲಿ ಅಪವಿತ್ರ ಆಗಿರಲಿ ಪವಿತ್ರನೇ ಇರಲಿ, ರೋಗಾದಿಗಳಿಂದ ಯಾವುದೇ ಅವಸ್ಥೆಯಲ್ಲಿರಲಿ, ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅವನು ಪವಿತ್ರನೇ ಆಗ್ತಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಸು ಸರ್ವದ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂತ. ಒಂದು ಸಂಶಯ ಬರ್ತಾ ಇದೆ, ವಿಧಿ ನಿಷೇಧಗಳು ಏನು ನೋಡದೆ ಹರಿಸೇವೆ ವಿಧಿಸುತ್ತಿರು ನಿತ್ಯದಲ್ಲಿ ಅಂಥೇಳಿ. ಇಲ್ಲಿ ವಿಧಿ ನಿಷೇಧಗಳನ್ನು ನೋಡಬಾರದು ಅಂತಂದರೆ ಅದು ಭಗವಂತ ಮಾಡಿದ್ದು. ಶ್ರುತಿ ಸ್ಮೃತಿ ಹರೆಯರಾಜ್ಞಾತ, ಈ ವಿಧಿ ಅಥವಾ ನಿಯಮವನ್ನು ಮಾಡಿರ್ತಕ್ಕಂಥವನು ಭಗವಂತ, ಅದು ವ್ಯರ್ಥ ಆಗಲ್ವಾ? ಹಂಗಾರೆ ಏನಿದು ಅಂತ ಕೇಳಿದ್ರೆ, ಶೌಚ, ಆಚಮನ, ಸ್ನಾನ, ದಾನ, ಉಪವಾಸ ಮೊದಲಾಗಿದ್ದವನ್ನು ವಿಷ್ಣು ಭಕ್ತ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ವಿಧಿ ನಿಷೇಧಗಳನ್ನು ತಿಳಿಸ್ಕೊಟ್ಟಿಯಾನೆ. ಅದರಂತೆ ಆ ವಿಧಿ ನಿಯಮಗಳಿಗೆ ಅನುಸಾರವಾಗಿ ಪ್ರವೃತ್ತಿ ಮಾಡದೇ ಇದ್ದರೆ ಇಷ್ಟಫಲ ಅನ್ನೋದು ಬರೋದು ತಪ್ಪಿ ಹೋಗುತ್ತೆ. ನಿಷೇಧಕ್ಕನುಸಾರ ನಿವೃತ್ತಿ ಮಾಡದೇ ಇದ್ದರೆ ಅನಿಷ್ಟ ಪ್ರಾಪ್ತಿ ಆಗತ್ತೆ ಅನ್ನೋ ಭಯದಿಂದ ವಿಹಿತವನ್ನು ನಾವು ಮಾಡೋದು, ನಿಷಿದ್ಧವನ್ನು ಮಾಡದೇ ಇರೋದು ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಅಂದ್ರೆ ಅರ್ಥ ಏನು ಅಂದರೆ, ಭಯದಿಂದ ನನ್ನ ನಿಯಮವನ್ನು ಕೇಳ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ ಇವನು, ಭಕ್ತಿಯಿಂದ ಅಲ್ಲ ಅಂತ ಭಗವಂತ ತಿಳ್ಕೊಂಡು ಕರ್ಮಕ್ಕೆ ಕಿಂಚಿತ್ ಫಲವನ್ನು ಕೊಡ್ತಾನೆ. ಆದರೆ ಕರ್ಮಕ್ಷಯ, ಪುಣ್ಯವೃದ್ಧಿ ಅಥವಾ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಅನ್ನೋದು ಈ ರೀತಿಯಾಗಿ ಆಗೋದಿಲ್ಲ. ಆದ್ದರಿಂದ ನಾವು ಏನು ಸಾಧನೆಯನ್ನು ಮಾಡದಂತೆ ಆಗೋದಿಲ್ಲ ಅಂತ ಭಗವಂತನ ಅಭಿಪ್ರಾಯ. ಅದನ್ನೇ ದಾಸರು ಹೇಳಿರೋದು. ಆದ್ದರಿಂದ ಭಗವಂತನ ಪರಮಾನುಗ್ರಹವನ್ನು ಪಡ್ಕೋಬೇಕು, ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷದ ಪ್ರಾಪ್ತಿಯಾಗಿ ಪ್ರಾಪ್ತಿಗಾಗಿ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನ ವಿದೇಶಶ್ಚಕಿತಶ್ಚರೇತ್, ಪರಮಾತ್ಮ ಮಾಡಿರ್ತಕ್ಕಂಥ ವಿಧಿ ನಿಷೇಧಗಳಿಗೆ ಭಯಪಟ್ಟು ನಾವು ಸೇವಾ ಮಾಡೋದು ಬೇಡ. ಸ್ವಭಾವತಃ ಧರ್ಮಪರಃ ಚರೇತ್, ಸ್ವಾಭಾವಿಕವಾಗಿ ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ಹೇಗೆ ಅಂದರೆ, ತಾಯಿ ಮಗುವಿನ ಆರೈಕೆಯನ್ನು ನಿರಪೇಕ್ಷವಾಗಿ ಹೇಗೆ ಮಾಡ್ತಾಳೋ ಆ ರೀತಿಯಾಗಿ ನಾವು ಭಗವಂತನನ್ನು ನಿಷ್ಕಾಮವಾಗಿ ಸ್ತೋತ್ರ, ಸ್ಮರಣ, ಭಕ್ತಾದಿಗಳನ್ನು ಮಾಡಬೇಕು. ಪಾಪ ಭಯವೇ ಕರ್ಮಾಚರಣೆಗೆ ಕಾರಣ ಅನ್ನೋದಾಗಬಾರ್ದು, ಭಕ್ತಿಯೇ ಕಾರಣ ಆಗಬೇಕು ಅಂತ ದಾಸರು ನಮ್ಗೆ ಹೇಳಿದ್ದು. ಹರಿಸೇವೆ ವಿಧಿ ನಿಷೇಧಗಳು ಏನು ನೋಡದೆ ವಿಧಿಸುತ್ತರು ನಿತ್ಯದಲ್ಲಿ ಅನ್ನೋದನ್ನು ತಿಳಿಸ್ತಾರೆ. ಯಾಕೆ ಈ ರೀತಿಯಾಗಿ ಅಂತ ಪ್ರಶ್ನೆ ಬಂದರೆ, ಪಾಪ ಭಯದಿಂದ ಕರ್ಮ ಮಾಡಿದ್ರೆ ಪಾಪ ಇಲ್ಲ ಅನ್ನೋದಷ್ಟೇ ಫಲ ನಮಗೆ ಸಿಗತ್ತೆ, ಅದು ಅತ್ಯಂತ ಅಲ್ಪ ಫಲ. ಭಗವಂತನ ಪ್ರೀತಿ ರೂಪವಾಗಿರ್ತಕ್ಕಂಥ ಉತ್ತಮ ಫಲ ಅಥವಾ ಮಹಾಫಲ ಅನ್ನೋದು ಸಿಗೋದಿಲ್ಲ. ಅದಕ್ಕೆ ಸ್ವಭಾವೇ ಫಲಮುತ್ತಮಂ ಅಂತ ಭಾಗವತ ಹೇಳ್ದಂಗೆ, ಭಾಗವತ ತಾತ್ಪರ್ಯದಲ್ಲಿ ಆಚಾರ ತಿಳಿಸ್ದಂಗೆ, ನಾವು ಪ್ರೇಮಯುಕ್ತವಾದ ಭಕ್ತಿಯಿಂದ ಭಗವಂತನ ಸೇವೆಯನ್ನು ಸದಾಕಾಲದಲ್ಲಿ ನಿರಂತರವಾಗಿ ಸ್ಮರಣಾದಿಗಳನ್ನು ಮಾಡಬೇಕು. ಉದಾಹರಣೆಗೆ, ಏಕಾದಶಿ ದಿನ ಊಟ ಮಾಡಿದರೆ ನರಕ ಆಗತ್ತೆ ಅಂತ ಹೆದರಿ ಅಜ್ಞಾನಿ ಉಪವಾಸ ಮಾಡ್ತಾನೆ. ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ಉಪವಾಸ ಭಗವಂತನಿಗೆ ಅತ್ಯಂತ ಪ್ರೀತಿಕರ, ಅವನೇ ಶಾಸ್ತ್ರದಲ್ಲಿ ತಿಳಿಸಿಯಾನೆ ಅಂಥೇಳಿ ಸ್ವಾಭಾವಿಕವಾಗಿ ಏಕಾದಶಿ ಅಂತ ಇಂಥ ದಿನ ಇದೆ ಅಂದ ತಕ್ಷಣ ಸ್ವಾಭಾವಿಕವಾಗಿ ಅವನ ಮನಸ್ಸಿನಲ್ಲಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಸಿದ್ಧನಾಗ್ತಾನೆ. ಅದೇ ರೀತಿಯಾಗಿ ನಿಷಿದ್ಧ ಕರ್ಮವನ್ನು ಮಾಡೋದರಲ್ಲಿ, ವಿಹಿತ ಕರ್ಮ ಬಿಡೋದರಲ್ಲಿ ಮನಸ್ಸು ಹೋಗಿರೋದೇ ಇಲ್ಲ. ಆದ್ದರಿಂದ ಪಾಪ ಭೀತಿಯ ಪ್ರಸಕ್ತಿನೇ ಜ್ಞಾನಿಗೆ ಇಲ್ಲ. ವಿಧಿ ನಿಷೇಧಗಳು ಏನೂ ನೋಡದೆ ಸ್ವಾಭಾವಿಕವಾಗೇ ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡಿ ವಿಹಿತ ಕರ್ಮವನ್ನು ಮಾಡ್ತಾನೆ ಜ್ಞಾನಿಯಾದವನು. ಆ ರೀತಿಯಾಗಿ ಮಾಡು ಅನ್ನೋದನ್ನು ಇಲ್ಲಿ ಅಭಿಪ್ರಾಯವನ್ನು ಹರಿಸಿಯೇವೇನ ವಿಧಿ ನಿಷೇಧಗಳು ಏನು ನೋಡದೆ ನಿತ್ಯದಲ್ಲಿ ವಿಧಿಸುತ್ತಿರು ಅಂದರೆ ನಿತ್ಯದಲ್ಲಿ ಮಾಡು ಅನ್ನೋದನ್ನು ಆದೇಶವನ್ನು ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ.